ಈಗ ನಮ್ಮಲ್ಲಿ ನಾವು ಪ್ಲಾಸ್ಟಿಕ್ ಕ್ಯಾನ್ ಗಳಲ್ಲಿ ಹಾಕಿ ಇಡ್ತೇವೆ, ಐದು ಲೀಟರ್ ಅಲ್ಲ, ಈಗ ಒಂದ್ ಡಬ್ಬಿ ಅಂತ ಹೇಳ್ತೇವೆ ನಾವು, ಒಂದ್ ಕ್ಯಾನ್ 24-25 kg ಬರ್ತದೆ ಅದು, ಅದ್ರಲ್ಲಿ ಹಾಕಿರ್ತೇವೆ ಒಂದು ವರ್ಷ ಎರಡು ವರ್ಷದವರೆಗೂ. ಈಗ ನಮ್ಮನೆಯಲ್ಲೇ ಆದಂತ ಬೆಲ್ಲ 2 ವರ್ಷದವರೆಗೂ ಏನೂ ಆಗುದಿಲ್ಲ, ಸ್ವಲ್ಪ ಗಟ್ಟಿ ಇರ್ತದೆ ಬೆಲ್ಲ, ನಾವು ತೆಗೆದಂಗ ಅದು ಇದಾಗ್ತಾ ಬರ್ತದೆ, ಜೋನಿ ಆಗ್ತಾ ಬರ್ತದೆ. ಒಂದು ಕ್ಯಾನ್ ಗೆ ಎಷ್ಟು ಚಾರ್ಜ್ ಮಾಡ್ತೀವಿ? ಒಂದ್ ಕ್ಯಾನಿಗೆ ನಾವು 2,200-2,300 ಚಾರ್ಜ್ ಮಾಡ್ತೇವೆ ನಾವು, ಏನು ಲಾಭಕ್ಕೋಸ್ಕರ ಅಲ್ಲ, ಅಲ್ಲಿಂದ ಅಲ್ಲಿಗೆ ಆಗ್ಬಹುದು ಅಷ್ಟೇ. ಅದು ಎಷ್ಟು? 90 ರೂಪಾಯಿ ಹತ್ತಿರ ಕೆಜಿಗೆ ಬೀಳ್ತದೆ. ಆದ್ರೆ ಈಗ ನಾವು ಮನೆಯಲ್ಲಿ ನಾವು ಸ್ವಲ್ಪ ಪ್ರಮಾಣದಲ್ಲಿ ಮನೆಯಲ್ಲೇ ಆಲೆ ಮನೆ ಎಲ್ಲ ಮಾಡೋದ್ರಿಂದ ಅದೇನು ಲಾಭದಾಯಕ ಅನ್ಸುದಿಲ್ಲ, ಆದ್ರೂ ನಾವು ಪಾರಂಪರಿಕವಾಗಿ ಬಂದಿದ್ದು ಮತ್ತೆ ಖುಷಿ ಅದು. ಈಗ ಸುತ್ತಮುತ್ತಲು ನಿಮ್ಮ ನೆಂಟರುಗಳು ಎಲ್ಲ ಸೇರ್ಕೋತಾರ? ದಿವಸ ಒಂದು 200 ಜನ ಬಂದು ಹೋಗಿ ಮಾಡ್ತಾರೆ. ಮತ್ತೆ ನಮ್ ಕೆಲಸದವರು ಹಂಗೆ ಅಲ್ಲಿ ಊರವರು, ಅವ್ರು ನಮ್ಗೆ ಒಳ್ಳೆ ಸಹಕಾರ ಕೊಡ್ತಾರೆ. ಮತ್ತೆ ಇಲ್ಲಿ ಕೊಪ್ಪರಿಗೆ ಇಳಿಸ್ಲಿಕ್ಕೆಲ್ಲ ಜನ ಬೇಕಾಗ್ತದೆ. ಎಷ್ಟು ಜನ ಬೇಕಾಗ್ತದೆ ಈಗ ಆಲೆ ಮನೆಯಲ್ಲಿ ನಿರ್ವಹಣೆ ಮಾಡ್ಲಿಕ್ಕೆ, ಬೆಲ್ಲ ಮಾಡ್ಲಿಕ್ಕೆ? ಫಸ್ಟ್ 2 ಜನ ಇದ್ರೂ ಸಾಕಾಗ್ತದೆ ಕೊಪ್ಪರಿಗೆ ಇಟ್ಟು ಹಾಲು ಹಾಕಲು ಅವರಿಗೆ. ಅದು ಇಳಿಸಬೇಕಾದ್ರೆ ಮಾತ್ರ ಕಂಪಲ್ಸರಿ 4 ಜನ ಬೇಕೇ ಬೇಕು. ಭಾರ ಇರ್ತದೆ ಒಂದು, ಮತ್ತೆ ಕೊಪ್ಪರಿಗೆ ಮುಂಡಿ ಹಾಕಿ ನಾವು ಇಳಿಸ್ತೇವೆ. 4 ಜನ ಬೇಕೇ ಬೇಕು, ಅದು 4 ಜನ ಇಲ್ಲ ಅಂದ್ರೆ ಕಷ್ಟ, ಇಳಿಸೋದೇ ಕಷ್ಟ ಆಗುತ್ತೆ. ಒಂದು ಸರಿಗೆ ಎಷ್ಟು ಬರ್ತದೆ ಅದರಲ್ಲಿ, ಎಷ್ಟು ಕಿಲೋ ಬರ್ತದೆ? 4.5 ಡಬ್ಬ ಅಂದ್ರೆ 115 kg ಬರ್ತದೆ ಬೆಲ್ಲ. 1 ಕ್ವಿಂಟಲ್ 15 kg ಬೆಲ್ಲ ಬರ್ತದೆ. ಮತ್ತೆ ಕೊಪ್ಪರಿಗೆನೆ ಒಂದು 40 kg ಭಾರ ಇರ್ತದೆ, 1.5 ಕ್ವಿಂಟಲ್ ಬರ್ತದೆ. ಹಾಗಾಗಿ 4 ಜನ ಅಂತೂ ಇರ್ಲೇಬೇಕು. ಈಗ ರಾತ್ರಿ ನಾವು ಸಾಯಂಕಾಲ ರಸವನ್ನು ಹಾಕಿದ್ರೆ ಬೆಳಗ್ಗೆ 4-5-6 ಗಂಟೆಗೆ ಬರ್ತದೆ. ಆ ಟೈಮಿಗೆ 4 ಜನ ಇರ್ಲೇಬೇಕು. ರಾತ್ರಿ ಇಡೀ ಬೆಂಕಿ ಉರಿತಾ? ಹೌದೌದು, ಬೆಂಕಿ ಉರಿತಾನೆ ಇರ್ತದೆ. ಈ ಸೌದೆ ಈಗ ಪೂರೈಕೆ ಎಲ್ಲ ಹೇಗೆ? ಸೌದೆ ಈಗ ನಾವು ನಮ್ಮ ಜಂಗಲಿಂದ ನಾವು ಜಂಗಲಿಂದ ಕಟ್ಟಿಗೆ ತರ್ತಾ ಇದ್ದೇವೆ. ಇನ್ನು ಈಗ ಕಟ್ಟಿಗೆನು ಕಡಿಮೆ ಆಗ್ಬಿಟ್ಟಿದೆ. ಈ ಕಬ್ಬಿನ ಸಿಪ್ಪೆನೆಲ್ಲೇ ನಾವು ಬೆಲ್ಲ ತಯಾರು ಮಾಡುವುದನ್ನ ಮಾಡ್ತಾ ಇದ್ದೇವೆ. ಈಗ ಅದನ್ನೇ ಮುಂದುವರ್ಸ್ಬೇಕು ಇನ್ನು. ಮತ್ತೆ ಕಟ್ಟಿಗೆ ಅಭಾವ ಇರೋದ್ರಿಂದ ಈಗ ಸದ್ಯಕ್ಕೆ ಸಿಗ್ತಾ ಉಂಟು ಕಟ್ಟಿಗೆ. ಇದಕ್ಕೆ ಸುಣ್ಣ ಅಂತದೆಲ್ಲ ಸೇರಿಸಬೇಕಾದ ಸುಣ್ಣ ತಿಳಿ ನೀರು ಅದೆಲ್ಲ ಉಪಯೋಗಿಸ್ತಾರ ಅಂತ ಹೇಳಿದ್ರೆ? ಇಲ್ಲ ಇಲ್ಲ, ನಮ್ಮ ಈ ಜೋನಿ ಬೆಲ್ಲಕ್ಕೆ ನಾವು ಏನು ಸೇರಿಸೋದಿಲ್ಲ. ಇಲ್ಲ, 1.5 ವರ್ಷ ಅಥವಾ 2 ವರ್ಷವೂ ಕೂಡ ಅದು ಹಾಗೆ ಇಟ್ಕೋಬಹುದು. ಹೌದೌದು. ಓಪನ್ ಮಾಡಿದ ನಂತರ ಹೇಗೆ? ಇಲ್ಲ, ಓಪನ್ ಮಾಡಿದ್ಮೇಲೆ ಏನು ತೊಂದರೆ ಇಲ್ಲ, 1 ವರ್ಷದವರೆಗೆ ಏನು ಆಗುದಿಲ್ಲ. ಅದು ಈಗ ನಾವು ಸ್ವಲ್ಪ ನೀರಿದ್ದ ಕೈಯನ್ನ ನಾವು ಅದ್ರ ಹಾಕಿದ್ರೆ ಸ್ವಲ್ಪ ಹುಳಿ ಬರಬಹುದು, ಇಲ್ಲಾಂದ್ರೆ ನಾವು ಸೌಟನ್ನ ಒಣಗಿಸಿ ನಾವು ಬೆಲ್ಲವನ್ನು ತೆಗಿತೇವೆ. ಹಾಗಾಗಿ 1 ವರ್ಷದವರೆಗೂ ಏನು ಆಗುದಿಲ್ಲ ಅದು ನಾವು ತೆಗಿತಾ ಇದ್ರು. ಈಗ ಪಾಯಸಕ್ಕೋ ಅಥವಾ ಇನ್ಯಾವುದೋ ಸ್ವೀಟ್ ಮಾಡುವುದಕ್ಕೋ ಈ ಜೋನಿ ಬೆಲ್ಲವನ್ನು ಉಪಯೋಗಿಸ್ತೀರಿ ಅಂತ ಇಟ್ಕೊಳ್ಳಿ, ಆ ಪ್ರಮಾಣವನ್ನು ನಿರ್ಧಾರ ಮಾಡುವುದು ಹೇಗೆ ಅಂತ? ಸಾಮಾನ್ಯವಾಗಿ ಇಷ್ಟು ಕಿಲೋ ಹಾಕಿ ಅಂತ ಅಚ್ಚು ಬೆಲ್ಲವನ್ನು ಹೇಳ್ತೀವಿ, ಇದನ್ನ ಹೇಗೆ ಹಾಕೋದು? ಇಲ್ಲ, ಇದು ಅದೇ ಪ್ರಮಾಣದಲ್ಲೇ ಬರ್ತದೆ, ಒಂದ್ ಸ್ವಲ್ಪ ಕಡಿಮೆ ಸಾಕಾಗ್ತದೆ ಇದು. ಈಗ ಅದು ಸ್ಟ್ರಾಂಗ್ ಸ್ವೀಟ್ ಜಾಸ್ತಿ ಇರ್ತದೆ. ಈಗ ಅವರಲ್ಲಿ ಸುಣ್ಣ ಮತ್ತೆ ಇದನ್ನ ಹಾಕೋದ್ರಿಂದ ಅದು ಅಷ್ಟು ಸ್ವೀಟ್ ಇರುವುದಿಲ್ಲ. ಈಗ ಇದು ಮತ್ತೆ ಸ್ವೀಟ್ ಆಗ್ತದೆ. ಈಗ ಅದೇ ಪ್ರಮಾಣದಲ್ಲಿ ಸ್ವಲ್ಪ ಕಡಿಮೆ ಸಾಕಾಗ್ತದೆ. ಕಾಫಿ ಚಾ ಕೂಡ ಉಪಯೋಗಿಸ್ತಾರ? ಹಾ, ಉಪಯೋಗಿಸ್ತಾರೆ ಬೆಲ್ಲದ ಕಾಫಿ ಮತ್ತೆ ಚಾನು. ಈ ಶುಗರ್ ಇದ್ದಂತವ್ರು ಅದನ್ನ ಮಾಡ್ಕೊಂಡು ಕುಡಿತಾರೆ. ನಮ್ಮಲ್ಲಿ ಎಲ್ಲಾ ಕಜ್ಜಾಯ ಸ್ವೀಟ್ ಏನಿದ್ರು ಬೆಲ್ಲನೆ ನಾವು ಉಪಯೋಗಿಸೋದು. ಬಹಳ ಸಂತೋಷ ಸುಬ್ರಹ್ಮ ಭಾಸ್ಕರ್ ಹೆಗಡೆ ಅವರೇ, ಭತ್ತ ಕೃಷಿಯ ಮಾಡ್ತಾ ಇದ್ರಿ, ಜೊತೆಗೆ ಸಾಂಪ್ರದಾಯಿಕವಾಗಿ ಕಬ್ಬನ್ನ ಬೆಳೆದು ಆಲೆ ಮನೆಯನ್ನು ಕೂಡ ನಿರ್ವಹಣೆ ಮಾಡ್ತಾ ಇದ್ರಿ. ನಿಮ್ಮ ಅನುಭವನ ಹಂಚಿಕೊಡೋದಕ್ಕೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ಭತ್ತ ಮತ್ತು ಕಬ್ಬು ಕೃಷಿ ಈ ಕುರಿತು ಮಂಚಿಕೇರಿ ಯಲ್ಲಾಪುರದ ಸುಬ್ರಹ್ಮ ಭಾಸ್ಕರ್ ಹೆಗಡೆ ಅವರೊಂದಿಗಿನ ಸಂದರ್ಶನ ಕೇಳಿದಿರಿ. ಸಂದರ್ಶಕರು ಟಿಎಸ್ ಪ್ರಸಾದ್. ಇದೀಗ ಕೃಷಿ ಮಾಹಿತಿ. ಸಿರಿಧಾನ್ಯಗಳು ಅಥವಾ ಕಿರುಧಾನ್ಯಗಳು ಗಾತ್ರದಲ್ಲಿ ತುಂಬಾ ಚಿಕ್ಕದಾಗಿದ್ರೂ ಕೂಡ ಗುಣದಲ್ಲಿ ಹೆಚ್ಚಿನ ಮಹತ್ವವನ್ನು ಪಡ್ಕೊಂಡಿದೆ. ಇವುಗಳಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ನಾರಿನ ಅಂಶವಿದ್ದು ಜೀರ್ಣಶಕ್ತಿಯಲ್ಲಿ ಇವು ನೆರವಾಗ್ತವೆ. ಅಕ್ಕಿ ಹಾಗೂ ಗೋಧಿನಲ್ಲಿ ನಾರಿನ ಅಂಶ ಬಹಳಷ್ಟು ಕಡಿಮೆ ಇರ್ತದೆ. ಅಕ್ಕಿಯಲ್ಲಿ 0.2% ಗೋಧಿಯಲ್ಲಿ 1.2 ಗ್ರಾಂನಷ್ಟು ಇರ್ತದೆ. ಪ್ರತಿ 100 ಗ್ರಾಂ ಧಾನ್ಯಗಳಲ್ಲಿ ಈ ಪ್ರಮಾಣ ಇರ್ತದೆ. ಸಿರಿಧಾನ್ಯಗಳಲ್ಲಿ 8-12.5 ಗ್ರಾಂನವರೆಗೂ ನಾರಿನ ಅಂಶ ಇರ್ತದೆ. ನಾರಿನ ಅಂಶ ಹೆಚ್ಚಿದಷ್ಟು ಗ್ಲೂಕೋಸ್ ರಕ್ತಕ್ಕೆ ನಿಧಾನವಾಗಿ ಸಮತೋಲನದಿಂದ ಸೇರ್ತದೆ. ಈ ಕಾರಣದಿಂದಾಗಿ ಸಕ್ಕರೆ ಕಾಯಿಲೆ, ರಕ್ತದ ಒತ್ತಡ, ಸಂಧಿವಾತ, ಹೃದಯಾಘಾತ ಇಂತಹ ರೋಗಗಳು ಸಿರಿಧಾನ್ಯಗಳ ಸತತ ಬಳಕೆಯಿಂದ ಕಡಿಮೆಯಾಗ್ತಾ ಇರುವಂತಹದ್ದು ಸಂಶೋಧನೆಯಿಂದ ಕಂಡುಬಂದಿದೆ.

ಜನಪದ ಸಂಗೀತ ಕಾರ್ಯಕ್ರಮ. ಇಂದಿನ ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಇದೀಗ ಕೇಳಿ ಲಕ್ಷ್ಮೀ ಸುಬ್ರಾಯ್ ಹೆಗಡೆ ಮತ್ತು ಅನುಷಾ ಅವರಿಂದ ಸಂಪ್ರದಾಯದ ಹಾಡುಗಳು. ಶ್ರೀರಾಮಗೆ ಚನ್ನೆ ಜಾನಕೀವಳ, ಶ್ರೀರಾಮಗೆ ಚನ್ನೆ ಜಾನಕೀವಳ, ಉನ್ನತ ಪ್ರೇಮದಿ ಸ್ವಾಮಿ ಶ್ರೀರಾಮಗೆ, ರನ್ನೆಯ ಗುಣ ಸಂಪನ್ನೆಯ ಮುದದಿ ಕನ್ಯೆ ಕೇಳಲು ಬಂದೆವು, ಶ್ರೀರಾಮಗೆ ಚನ್ನೆ ಜಾನಕೀವಳ, ಶ್ರೀರಾಮಗೆ ಚನ್ನೆ ಜಾನಕೀವಳ, ದಶರಥ ಸುತ ರಾಮಗೆ ಸದ್ಗುಣ ನಿಧಿ ಅಸಮ ಸಾಹಸೀತಗೆ, ದಶರಥ ಸುತ ರಾಮಗೆ ಸದ್ಗುಣ ನಿಧಿ ಅಸಮ ಸಾಹಸೀತಗೆ, ವಸುದೆಯೋಳ್ ಮೆರೆಯುವ ಅಯೋಧ್ಯೆಯ ಪುರದೋಳು, ಕುಶಲಾದಿರುತಿಯ ಕುಸುಮಾಲೋಚನಗೆ ಕನ್ಯೆ ಕೇಳಲು ಬಂದೆವು, ಶ್ರೀರಾಮಗೆ ಚನ್ನೆ ಜಾನಕೀವಳ, ಶ್ರೀರಾಮಗೆ ಚನ್ನೆ ಜಾನಕೀವಳ, ಇನ ಕುಲಭೂಷಣಗೆ ಮನ್ಮಥನಿಗೆ ಘನ ಮೃದು ಭಾಷಣಗೆ, ಇನ ಕುಲಭೂಷಣಗೆ ಮನ್ಮಥನಿಗೆ ಘನ ಮೃದು ಭಾಷಣಗೆ, ದನಕನಕಾದಿ ಐಶ್ವರ್ಯದಿ ಮೆರೆಯುವ ವನಜಾಲೋಚನನಿಗೆ ವನಿತೆಯಾದಿವಾಳನ್ನು ಕನ್ಯೆ ಕೇಳಲು ಬಂದೆವು, ಶ್ರೀರಾಮಗೆ ಚನ್ನೆ ಜಾನಕೀವಳ, ಶ್ರೀರಾಮಗೆ ಚನ್ನೆ ಜಾನಕೀವಳ, ಧರೆಯ ಭಾರವ ಕಳೆಯೇ ಅವತರಿಸಿ ಹಧರಣಿ ಪನಾತ್ಮ ಜಗೆ, ಧರೆಯ ಭಾರವ ಕಳೆಯೇ ಅವತರಿಸಿ ಹಧರಣಿ ಪನಾತ್ಮ ಜಗೆ, ಹರಿಹರ ಬ್ರಹ್ಮರ ರೂಪವ ಧರಿಸಿಯ ಪರಮದಯಾನ್ವಿತ ಪರಮೋದ್ಧಾರಗೆ ಕನ್ಯೆ ಕೇಳಲು ಬಂದೆವು, ಶ್ರೀರಾಮಗೆ ಚನ್ನೆ ಜಾನಕೀವಳ, ಶ್ರೀರಾಮಗೆ ಚನ್ನೆ ಜಾನಕೀವಳ, ಉನ್ನತ ಪ್ರೇಮದಿ ಸ್ವಾಮಿ ಶ್ರೀರಾಮಗೆ, ರನ್ನೆಯ ಗುಣ ಸಂಪನ್ನೆಯ ಮುದದಿ ಕನ್ಯೆ ಕೇಳಲು ಬಂದೆವು, ಶ್ರೀರಾಮಗೆ ಚನ್ನೆ ಜಾನಕೀವಳ, ಶ್ರೀರಾಮಗೆ ಚನ್ನೆ ಜಾನಕೀವಳ. ಮದುವೆಯ ಮಂಗಳ ಮಂಟಪದಲ್ಲಿ ಜೊತೆಯಾಗಿಡುವಡಿ ಸಪ್ತಪದಿ, ಜೊತೆಯಾಗಿಡುವಡಿ ಸಪ್ತಪದಿ, ಸುಖ ಸಂಸಾರದ ಸಾಗರದಲ್ಲಿ ಸೇರುವ ಜೊತೆಗಿದು ಗುಪ್ತ ನಿಧಿ, ಸೇರುವ ಜೊತೆಗಿದು ಗುಪ್ತ ನಿಧಿ, ಮೊದಲನೇ ಹೆಜ್ಜೆಯ ವಧುವರರಿಡುವರು ವಿಷ್ಣುವಿಗನ್ನವ ಕೊಡಲೆಂದು, ವಿಷ್ಣುವಿಗನ್ನವ ಕೊಡಲೆಂದು, ಜೀವನದುದ್ದಕ್ಕೂ ಸುಖ ದುಃಖದಲ್ಲಿ

ಸುಖ ಸಂಸಾರದ ಸಾಗರದಲ್ಲಿ ಸೇರುವ ಜೊತೆಗಿದು ಗುಪ್ತನಿಧಿ, ಸೇರುವ ಜೊತೆಗಿದು ಗುಪ್ತನಿಧಿ. ಕರದಾಳೆ ಕೇರಿಯರು ಗುವಿಣಿಯು, ಕರದಾಳೆ ಕೇರಿಯರು ಗುವಿಣಿಯು, ತನ್ನ ತರಳ ನಾಮಂಗಲ ಕಾರ್ಯಕ್ಕೆಂದು, ಕರದಾಳೆ ಕೇರಿಯರು ಗುವಿಣಿಯು. ಮೋದಕವನೆ ಮೆದ್ದು ಭಕ್ತರ ಮನೆಯಲ್ಲಿ ಆದಿ ಪೂಜೆಯ ಗೊಂಬೆ